ವೈಜ್ಞಾನಿಕ ತರಕಾರಿ ಕೃಷಿಯ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ICAR ಕೃಷಿ ವಿಜ್ಞಾನ ಕೇಂದ್ರ ಇದರ ತೋಟಗಾರಿಕೆಯ ವಿಜ್ಞಾನಿ ರಶ್ಮಿ ಆರ್ ಅವರು. ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯುತ್ತಾ ಇರುವಂತಹ ತರಕಾರಿಗಳ ವೈಜ್ಞಾನಿಕ ತರಕಾರಿ ಬೇಸಾಯ ಕ್ರಮವನ್ನು ಅವರು ನಮಗೆ ಇವತ್ತು ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮುಖ್ಯವಾಗಿ ಬೆಳೆಸುವಂತಹ ತರಕಾರಿಗಳು ಯಾವುದೆಲ್ಲ? ಸಾಮಾನ್ಯವಾಗಿ ಇಲ್ಲಿ ನಾವು 11-15 ತರಕಾರಿಗಳನ್ನು ಹೆಚ್ಚಾಗಿ ರೈತರು ಬೆಳೀತಾರೆ. ಬದನೆ ಆಗ್ಬೋದು, ಆಲೂಬೆಂಡೆ ಅಂತ, ಮತ್ತು ಕುಂಬಳ ಜಾತಿ ಸೇರುವಂಥ 7 ತರಕಾರಿಗಳು, ಅರವೆ ಸೊಪ್ಪು, ಬಸಳೆ ಸೊಪ್ಪು, ಹೀಗೆ ಹೆಚ್ಚು ನೀರಿನ ಅಂಶ ಇರುವಂಥ ತರಕಾರಿಗಳನ್ನು ಇಲ್ಲಿ ಬೆಳೆಯುವ ರೂಢಿಯಲ್ಲಿದೆ. ಈಗ ಬೇರೆ ತರಕಾರಿಗಳು, ಉದಾಹರಣೆಗೆ ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಇಂಥದ್ದನ್ನೆಲ್ಲ ಇಲ್ಲಿ ಬೆಳೆಸಲಿಕ್ಕೆ ಆಗುವುದಿಲ್ವಾ? ಹೇಗೆ? ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ಇಲ್ಲಿ ಮಣ್ಣು ಅಷ್ಟು ಸೂಕ್ತ ಇಲ್ಲ, ಯಾಕಂದರೆ ಇಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಣ್ಣು ಉಳಿ ಮಣ್ಣಾಗಿರುತ್ತೆ, ಆಮ್ಲೀಯ ಮಣ್ಣಾಗಿರುತ್ತೆ. ತರಕಾರಿಗಳು ಬೆಳಿಬೇಕು ಅಂದರೆ ಮಣ್ಣಿನ ರಸಸಾರ ಪ್ರಮುಖ ಪಾತ್ರ ವಹಿಸುತ್ತೆ. ಇಲ್ಲಿ ಮಣ್ಣಿನ ರಸಸಾರ 5 ಕಡಿಮೆ ಇರ್ತದೆ. ಸಾಮಾನ್ಯವಾಗಿ ತರಕಾರಿಗಳು ಬೆಳೆಯೋದಕ್ಕೆ 6-7 ಮಣ್ಣಿನ ರಸಸಾರ ಇದ್ದರೆ ಸೂಕ್ತ. ಈಗ ನೀವು ಹೇಳಿದ್ರಲ್ಲ ಕ್ಯಾರೆಟ್ ಆಗ್ಬೋದು, ಕ್ಯಾಬೇಜ್, ಮತ್ತು ಕ್ಯಾಬೇಜ್, ಕಾಲಿಫ್ಲವರ್ ಎಲ್ಲ, ಅದಕ್ಕೆ ಸ್ವಲ್ಪ ತಂಪು ವಾತಾವರಣ ಬೇಕು, ಚಳಿ ಜಾಸ್ತಿ ಬೇಕಾಗುತ್ತೆ. ಸೊ ಹೂವು ಬಿಡೋ ಸಮಯದಲ್ಲಿ, ಇಲ್ಲಾಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಆದಾಯ ಬರುವುದಿಲ್ಲ. ಬರ್ತದೆ ಏನು, ಕ್ಯಾಬೇಜು, ಕಾಲಿಫ್ಲವರು, ಒಂದು ಗಿಡದಿಂದ ಒಂದೇ ಗಡ್ಡೆ ಬರುವಂಥದ್ದು, 1/2 kg ಬಂದರೆ ಅದು ರೈತರಿಗೆ ಅಷ್ಟು ಅನುಕೂಲವಾಗಿರೋದಿಲ್ಲ. ಮತ್ತು ಇಲ್ಲಿ ಹೆಚ್ಚಾಗಿ ಅಂದರೆ ಇಲ್ಲಿ ಶೆಕೆ ಅಂಶ ಜಾಸ್ತಿ ಇರೋದ್ರಿಂದ ನೀರಿನ ಅಂಶ ಉಳ್ಳ ತರಕಾರಿಗಳು ಹೆಚ್ಚಾಗಿ ಇಷ್ಟಪಡ್ತಾರೆ. ಉದಾಹರಣೆಗೆ ಕುಂಬಳ ಜಾತಿ ತರಕಾರಿಗಳಾಗ್ಬೋದು, ರೈತರು ಮತ್ತು ಜನರು ಕೂಡ ಅಷ್ಟೇ ಅದನ್ನು ಹೆಚ್ಚಾಗಿ ಇಷ್ಟಪಡೋದ್ರಿಂದ ಸ್ಥಳೀಯ ತರಕಾರಿಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಸರಿ, ಹಾಗಿದ್ರೆ ಇಲ್ಲಿಯ ಮಣ್ಣು ತರಕಾರಿ ಬೆಳೆಗೆ ಸೂಕ್ತವಾ? ಹೇಗೆ? ಕೆಲವೊಂದು ತರಕಾರಿಗಳನ್ನು ಚೆನ್ನಾಗಿ ಬೆಳಿಬೋದು, ಬಟ್ ಎಲ್ಲ ರೀತಿಯ ಜಾತಿಯ ತರಕಾರಿಗಳನ್ನು ಬೆಳೆಯಲಿಕ್ಕೆ ಆಗೋದಿಲ್ಲ. ನೀವು ಹೇಳಿದ್ರೆ ಕ್ಯಾಬೇಜ್ ಆಗ್ಬೋದು, ಕಾಲಿಫ್ಲವರ್, ಮತ್ತು ಕ್ಯಾರೆಟ್, ಯಾಕಂದರೆ ಕ್ಯಾರೆಟ್, ಬೀಟ್ರೂಟ್ ಎಲ್ಲ ಸ್ವಲ್ಪ ಗಡ್ಡೆ ತರಕಾರಿಗಳಾಗಿರೋದ್ರಿಂದ ಇಲ್ಲಿ ಮಣ್ಣು ಸ್ವಲ್ಪ ಗಟ್ಟಿ ಅಂದರೆ ಜಂಬಿಟ್ಟಿಗೆ ಮಣ್ಣಾಗಿರ್ತದೆ. ಸೊ ಮಣ್ಣು ಸಡಿಲ ಇರೋದಿಲ್ಲ, ಸೊ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಮತ್ತು ಇಳುವರಿ ಕೂಡ ನಾವು ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದರ ಮಟ್ಟಿಗೆ ಸಿಗೋದಿಲ್ಲ. ಸೊ ಅದರಿಂದ ಇಲ್ಲಿ ಯಾವ ತರಕಾರಿಗಳು ಸೂಕ್ತ ಆಗಿರುತ್ತೆ ಅಂಥದ್ದು ಬೆಳೆಯೋದು ವೈಜ್ಞಾನಿಕ ರೀತಿಯಲ್ಲಿ ಅಂದರೆ ಮಣ್ಣಿಗೆ ಅನುಗುಣವಾಗಿ ಬೆಳೆಯೋದು ಸೂಕ್ತ ಆಗಿರ್ತದೆ. ಹಾಗಿದ್ರೆ ಮುಖ್ಯವಾಗಿ ಇಲ್ಲಿಯ ಮಣ್ಣಿನಲ್ಲಿ ಸುತ್ತಮುತ್ತಲಿನಲ್ಲಿ ಎಲ್ಲೆಲ್ಲಿ ಈಗ ಈ ತರಕಾರಿಯನ್ನು ಬೆಳೆಸಬಹುದು ಅನ್ನುವಂಥದ್ದು ಅಂದರೆ ಇಲ್ಲಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡುಬಿದ್ರೆ, ಅಂದರೆ ಬೆಳ್ತಂಗಡಿ ಆಗ್ಬೋದು, ಪುತ್ತೂರು, ಕೆಲವೊಂದು ಭಾಗಗಳಷ್ಟೇ ತರಕಾರಿಗಳನ್ನು ಬೆಳೀತಿದ್ದಾರೆ. ಯಾಕಂದರೆ ಅಡಿಕೆದಿಂದ ಒಂದು ಪ್ರಮುಖ ಕಾರಣ ಆಗಿರ್ಬೋದು. ಮತ್ತು ಇಲ್ಲಿ ತರಕಾರಿ ಕೃಷಿ ಮಾಡಬೇಕು ಅಂದರೆ 3-4 ನಾವು ಕೇರ್ ಮಾಡಬೇಕಾಗತ್ತೆ, ಅಂದರೆ ಪೋಷಕಾಂಶಗಳ ನಿರ್ವಹಣೆ ಆಗ್ಬೋದು, ಕಳೆಗಳ ನಿರ್ವಹಣೆ ಆಗ್ಬೋದು, ಅಂತರ ಬೇಸಾಯಗಳ ಈ ಥರ ತಿಂಗಳು ಕೂಡ ಕೆಲಸ ಇರ್ತದೆ. ಸೊ ಆದ್ದರಿಂದ ಹೆಚ್ಚಾಗಿ ರೈತರು ತರಕಾರಿ ಕೃಷಿ ಮಾಡಲಿಕ್ಕೆ ಇಷ್ಟ ಪಡೋದಿಲ್ಲ. ಬಟ್ ಇದನ್ನು ಮೂಡುಬಿದ್ರೆ ಆಗ್ಬೋದು, ದಕ್ಷಿಣ ಕನ್ನಡ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಮತ್ತು ಪುತ್ತೂರು ಭಾಗಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಹಾಗಿದ್ರೆ ಸಾಮಾನ್ಯವಾಗಿ ತರಕಾರಿ ಬೆಳೆಯಲ್ಲಿ ಬಿತ್ತನೆ ಮಾಡುವಂತಹ ವಿಧಾನಗಳು ಯಾವ ತರ? ಸಾಮಾನ್ಯವಾಗಿ ನಾವು ತರಕಾರಿಗಳಲ್ಲಿ 3 ತರ ಬಿತ್ತನೆ ಮಾಡಬಹುದು. ಒಂದು ಅಂದ್ರೆ ಬೀಜದ ಗಾತ್ರ ಸಣ್ಣ ಇರ್ತದಲ್ಲ, ಅಂತದನ್ನ ನಾವು ಏನಂದ್ರೆ ಈಗ ಟೊಮೊಟೊ ಆಗ್ಬೋದು, ಬೆಂಡೆ ಆಗ್ಬೋದು, ಬದನೆ ಇವೆಲ್ಲ ಡೈರೆಕ್ಟ್ ಆಗಿ ನಾಟಿ ಮಾಡಬಹುದು. ಕೆಲವೊಂದು ತರಕಾರಿಗಳು ಇರ್ತದಲ್ಲ ಅಂದ್ರೆ ಸಸಿ ಮಡಿ ಮಾಡಿ ಮಾಡುವಂತ ತರಕಾರಿಗಳು ಇರ್ತದೆ. ಈಗ ಅವರೇ ಜಾತಿಗೆ ಸೇರುವಂತ ಅಂದ್ರೆ ಏನು ಲೆಗ್ಯುಮಿನಸ್ ಕ್ರಾಪ್ಸ್ ಅಂತ ದ್ವಿದಳ ಧಾನ್ಯಗಳಂತ ಹೇಳ್ತೀವಲ್ಲ, ಅದು ಬೀಜದ ಗಾತ್ರ ಸ್ವಲ್ಪ ದಪ್ಪ ಇರ್ತದೆ. ಅದನ್ನು ಭೂಮಿಯಿಂದ ಅಂದರೆ ಆಳದಲ್ಲಿ 1-2 ಬೀಜ ಗಾತ್ರ ಎಷ್ಟಿರುತ್ತೋ ಅದರ 2 ಆಳದಲ್ಲಿ ನಾವು ನಾಟಿ ಮಾಡಿದ್ರೆ ಸಸಿ ಬೆಳವಣಿಗೆ ಚೆನ್ನಾಗಾಗುತ್ತೆ. ಈಗ ಟೊಮೆಟೊ, ಬದನೆ ಎಲ್ಲ ಗಾತ್ರ ತುಂಬ ಸಣ್ಣದಾಗಿರ್ತದೆ. ಸೊ ಅಂಥದನ್ನು ನಾವು ಸಸಿ ಉತ್ಪಾದನೆ ಮಾಡುವುದು ಸೂಕ್ತ ಆಗಿರ್ತದೆ. ಡೈರೆಕ್ಟಾಗಿ ಹಾಕೋದ್ರಿಂದ ಅಷ್ಟು ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಸೊ ಸಸಿ ಉತ್ಪಾದನೆ ಮಾಡಿ ಸಸಿ ಬೀಜ ಹಾಕಿದ 20 ಸಸಿ ರೆಡಿ ಆಗ್ತದೆ, ತದನಂತರ ನಾವು ನಾಟಿ ಮಾಡೋದು ಸೂಕ್ತ ಆಗಿರ್ತದೆ. ಸಸಿ ಮಡಿ ಮಾಡಿ ನಂತರ ನಾಟಿ ನಂತರ ಒಂದು ತರಕಾರಿ ಬೆಳೆಯುವಂಥದ್ದು ಮತ್ತು ಬೀಜದಿಂದ ಉತ್ಪಾದನೆ ಮಾಡೋದು, ಎರಡು ಥರದ ಹೇಳಿದ್ರಿ ನೀವು. ಸಸಿ ಮಡಿ ಮಾಡಲಿಕ್ಕೆ ಏನಾದರೂ ಕೂಡ ವಿಶೇಷವಾದಂತಹ ಕ್ರಮಗಳನ್ನು? ಸಸಿ ಮಡಿ ಕೂಡ ನಾವು 3 ತರ ಸಸಿ ಮಡಿಗಳನ್ನು ಮಾಡಬಹುದು. ಅಂದರೆ ಏರು ಮಡಿಯಲ್ಲಿ ಸಸಿಯನ್ನು ಬೆಳೆಸುವಂಥದ್ದು, ಮತ್ತೆ ಪ್ರೋಟ್ರೆ ವಿಧಾನದಲ್ಲಿ ಮಾಡುವಂಥದ್ದು, ಮತ್ತೆ ಜಿಪ್ಪಿಪ್ಲಕ್ಸ್ ಅಂತ ಇತ್ತೀಚೆಗೆ ವಾಡಿಕೆಯಲ್ಲಿದೆ. ಈ 3 ಅನುಕೂಲಗಳು ಅನಾನುಕೂಲಗಳು 3 ಇದೆ. ನಾವು ಇಲ್ಲಿ ಸಸಿ ಮಡಿ ಮಾಡಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಸಿಗಳು ನಾವು ಮಣ್ಣಿನಲ್ಲಿ ಬೀಜವನ್ನು ಹಾಕುವಂಥದ್ದು, ಇದರಲ್ಲಿ ಏನಾಗ್ತದೆ ನಾವು 20-45 ದಿನಗಳಲ್ಲಿ ಸಸಿಗಳು ರೆಡಿ ಆಗ್ತದೆ. ಅವಾಗ ನಾವು ಕಿತ್ತ ಕುದಿದಾಗ ಬೇರುಗಳು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅವಾಗ ಬೆಳವಣಿಗೆ ಎಲ್ಲಾನು ಒಂದೇ ಸಮ ಪ್ರಮಾಣದಲ್ಲಿ ಬರುವುದಿಲ್ಲ, ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಏನಾದ್ರೂ ಮಣ್ಣಿನಲ್ಲಿ ಹರಡುವಂತ ರೋಗಗಳೇನಾದ್ರೂ ಇದ್ರೆ ಹರಡೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ, ಏನು ಸಸಿ ಮಡಿ ಮಾಡಿ ಸಸಿ ಉತ್ಪಾದನೆ ಮಾಡೋದ್ರಿಂದ. ಸೊ ಮತ್ತೆ ಇನ್ನ ಇದರಿಂದ ಅನುಕೂಲಗಳು ಇದೆ, ಬಟ್ ಇದರಲ್ಲಿ ಏನಂದ್ರೆ ಕಾಸ್ಟ್ ಏನು ಇದು ಏನು ಗಿಡ ಮಾಡೋದಕ್ಕೆ ಎಷ್ಟು ವೆಚ್ಚ ಬೀಳೋದಿಲ್ಲ. ನಾನು ಇನ್ನೊಂದು ವಿಧಾನ ಹೇಳಿದೆ, ಪ್ರೋಟ್ರೇ ವಿಧಾನ ಅಂತ, ಅದು ಪ್ಲಾಸ್ಟಿಕ್ ಟ್ರೇ ಅಂತ ಹೇಳ್ತೀವಿ. ಇದರಲ್ಲಿ 48-98 ಗುಣಿಗಳಿರುವಂತ ಟ್ರೇ ಸಿಗ್ತದೆ, ಸಣ್ಣ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದವರೆಗೂ ಸಿಗ್ತದೆ. ಇದರಲ್ಲಿ ಕೂಡ ಅಷ್ಟೇ, ನಾವು ಈಗ 98 ಗಾತ್ರದ ಪ್ರೋಟ್ರೇ ಇರ್ತದಲ್ಲ, ಅದರಲ್ಲಿ ನಾವು 1 ಕೆಜಿಯಿಂದ 1.5 ಕೆಜಿ ಕೋಕೋ ಪೀಟನ್ನ ಬಳಸಬೇಕಾಗತ್ತೆ. ಇಲ್ಲಿ ನಾವು ಮಾಧ್ಯಮ ಯಾವುದೇ ರೀತಿ ಮಣ್ಣನ್ನು ಬಳಸುವುದಿಲ್ಲ, ಯಾಕಂದ್ರೆ ಮಣ್ಣನ್ನು ಬಳಸಿ ನಾನು ಹೇಳಿದೆಲ್ಲ ಏನು ಸಮಸ್ಯೆ ಆಗ್ತದೆ, ಬೇರ್ ಕಿತ್ತಾಗ ಅದು ಬೇರ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇಲ್ಲಿ ಕೋಕೋಪಿಟ್ ಮಾಧ್ಯಮ ಬಳಸೋದ್ರಿಂದ ಏನಾಗುತ್ತೆ, ಅದರೊಟ್ಟಿಗೆ ನಾವು ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಕೂಡ ಬಳಸ್ತೀವಿ. ಸೊ ಇದರಿಂದ ಯಾವುದೇ ತರ ಸಸಿಗೆ ತೊಂದರೆ ಹಾನಿ ಆಗೋದಿಲ್ಲ. ಸೊ ಒಂದು ಟ್ರೇಗೆ ನಾನು ಹೇಳಿದೆ ಅಲ್ಲ 98 ಗುಣಿಗಳ ಟ್ರೇಗೆ 1-1.5 ಕೆಜಿಯಷ್ಟು ಕೋಕೋಪಿಟ್ ಏನು ತೆಂಗಿನ ನಾರಿನ ಹುಡಿ ಏನಂತ ಕರಿತೀವಲ್ಲ ಅದು ಬೇಕಾಗತ್ತೆ. ಅದರೊಟ್ಟಿಗೆ ಒಂದು 10 ಗ್ರಾಮ್ ಅಷ್ಟು ಈ ಜೈವಿಕ ಶಿಲೀಂಧ್ರ ನಾಶಕಗಳಾಗ್ಬೋದು, ಟ್ರೈಕೋಡರ್ಮ್ ಆಗೋದು, ಅಜೋಸ್ಪಿರಲಮ್ ಹಾಕೋದ್ರಿಂದ ಶಿಲೀಂಧ್ರ ರೋಗಗಳು ಹರಡೋದನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಮತ್ತೆ ಇದರಲ್ಲಿ ಏನಾಗುತ್ತೆ, 15 ದಿನಗಳ ನಂತರ ನಾವು 99 ಏನು ಸಂಪೂರ್ಣ ಅಂತ ಏನು ಕರಿತೀವಲ್ಲ, 1-3 ಗ್ರಾಮ್ 1 ಲೀಟರ್ ನೀರಲ್ಲಿ ಬೆರೆಸಿ ಗಿಡಕ್ಕೆ ಸಿಂಪಡಣೆ ಮಾಡಬೇಕಾಗತ್ತೆ ಇಲ್ಲಿ ಪ್ರೋಟ್ರೆ ವಿಧಾನದಲ್ಲಿ ಮಾಡುವಾಗ. ಸೊ ಕೆಲವೊಂದು ಅಂದರೆ ಈಗ ಕಲ್ಲಂಗಡಿ ಥರ ತರಕಾರಿಗಳೆಲ್ಲ ಆದರೆ 20 ದಿನಗಳಲ್ಲೇ ಸಸಿ ರೆಡಿ ಆಗ್ತದೆ. ಈ ಟೊಮೆಟೊ ಬದನೆ ಎಲ್ಲ ಕನಿಷ್ಠ 1 ತಿಂಗಳು ಕೂಡ ಬೇಕಾಗತ್ತೆ. ಸೊ 30-45 ದಿನಗಳಲ್ಲಿ ಎಲ್ಲ ಸಸಿಗಳು ನಾವು ನಾಟಿ ಮಾಡಲಿಕ್ಕೆ ಮರುನಾಟಿ ಮಾಡಲಿಕ್ಕೆ ಸಿದ್ಧ ಆಗ್ತದೆ. ಈಗ ಮೊದಲನೇದಾಗಿ ನಾವು ಏರುಮಡಿಯ ವಿಧಾನದಲ್ಲೇ ಈಗ ಯೋಚನೆ ಮಾಡೋದಿದ್ರೆ, ಅಲ್ಲಿ ನಾವೀಗ ಬಿತ್ತನೆಗೆ ಬೀಜವನ್ನು ತಗೊಂಡು ಬರುವಾಗ ಅದರಲ್ಲಿ ಏನಾದರೂ ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾಗುತ್ತದೆ. ಅಂದ್ರೆ ಕೆಲವೊಂದು ಸ್ವಕ್ರಿಯ ಅಂದ್ರೆ ಸೆಲ್ಫ್ ಪಾಲಿನೇಟೆಡ್ ಕ್ರಾಸ್ ಪಾಲಿನೇಟೆಡ್ ಅಂತ ಇರ್ತದೆ. ಸೊ ನಾವು ಮತ್ತೆ ಅದರಲ್ಲೂ ತಳಿಗಳು ಇರ್ತದೆ, ಸ್ಥಳೀಯ ತಳಿಗಳು ಇರ್ತದೆ, ಹೈಬ್ರಿಡ್ಸ್ ಇರ್ತದೆ, ಲೋಕಲ್ ತಳಿಗಳು ಇರ್ತೀವಲ್ಲ ಅದು ಬೀಜ ಹಾಕಿದ್ರೆ ಗಿಡ ಬರ್ತದೆ. ಈ ಹೈಬ್ರಿಡ್ಸ್ ಕೆಲವರು ರೈತರು ಹೈಬ್ರಿಡ್ಸ್ ತಂದು ಹಾಕಿರ್ತಾರೆ. ಸೊ ಅದರಿಂದ ಬೀಜ ಉತ್ಪಾದನೆ ಮಾಡಿ ಮತ್ತೆ ನಾವು ಸಸಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮಾಡಿದ್ರು ಕೂಡ ಕೆಲವೊಂದರಲ್ಲಿ ಕಾಯಿ ಕಚ್ಚೋದಿಲ್ಲ, ಯಾಕಂದ್ರೆ ಇದು ಕೃತಕವಾಗಿ ಪರಾಗಸ್ಪರ್ಶ ಮಾಡಿ ಹೆಣ್ಣು ಗಂಡು ಪರಾಗಸ್ಪರ್ಶ ಮಾಡಿ ಅದರಿಂದ ಬಂದಿರೋ ಗಿಡದಿಂದ ಬೀಜಗಳನ್ನು ಉತ್ಪಾದನೆ ಮಾಡಿ ಮಾಡುವಂಥದ್ದು. ಸೊ ಇದು ಟ್ರೂ ಟು ಟೈಪ್ ಅಂದರೆ ಏನು ತಂದೆ ತಾಯಿ ಗುಣಗಳು ಇದರಲ್ಲಿ ಬರೋದಿಲ್ಲ, ಕೆಲವೊಂದರಲ್ಲಿ ಬರ್ತದೆ ಕೆಲವೊಂದರಲ್ಲಿ ಬರೋದಿಲ್ಲ. ಸೊ ನಾವು ಒಟ್ಟಾಗಿ ಹೇಳೋದಾದರೆ ಇದು ಅಷ್ಟು ಹೈಬ್ರಿಡ್ಸು ಮತ್ತು ಬೀಜೋತ್ಪಾದನೆಗೆ ಸೂಕ್ತ ಆಗಿರೋದಿಲ್ಲ. ನಮ್ಮ ಲೋಕಲ್ ಸ್ಥಳೀಯ ತಳಿಗಳು ಏನಿರ್ತದೆ ಅದರ ಬೀಜಗಳು ನಾವು ಅದನ್ನು ಗುರುತಿಸಬೇಕಾಗತ್ತೆ. ಒಂದು ಗಿಡನ ಈಗ ಉದಾಹರಣೆಗೆ ಬೆಂಡೆನೇ ಇರ್ಬೋದು, ಬೆಂಡೆನೇ ಅಂದರೆ ಆರೋಗ್ಯವಾಗಿರುವಂಥ ಸಸಿನ ನಾವು ಗುರುತಿಸಬೇಕಾಗತ್ತೆ, ಅದಕ್ಕೆ ಯಾವುದೇ ರೋಗ ಕೀಟಗಳು ಇರಬಾರ್ದು. ಮತ್ತು ಬೆಂಡೆಯಲ್ಲಿ ಹಳದಿ ರೋಗ ಕಾಟ ಜಾಸ್ತಿ ಇರ್ತದೆ. ಸೊ ಅಂತಹ ಸಮಸ್ಯೆಗಳನ್ನೆಲ್ಲ ನಾವು ಅವಾಯ್ಡ್ ಮಾಡಿ ಬೀಜನ ಗುರುತಿಸಿ ಅದನ್ನು ಸಪ್ರೇಟಾಗಿ ಗುರುತಿಸಿ ಅದನ್ನು ಅದರಿಂದ ಬರುವಂಥ ಬೀಜಗಳನ್ನು ನಾವು ಉತ್ಪಾದನೆ ಅಂದರೆ ಉತ್ಪಾದನೆಗೆ ನೆಕ್ಸ್ಟ್ ಬಳಸ್ಕೋಬೋದು. ಈಗ 1 ವರ್ಷದಿಂದ 1 ವರ್ಷಕ್ಕೆ ಮಾಡುವಾಗ ಈ ಬೀಜಗಳನ್ನು ನಾವು ನಮ್ಮದೇ ಸಂಗ್ರಹಿಸಿದ್ರು ಕೂಡ ಅದನ್ನು ಮರು ವರ್ಷಕ್ಕೆ ಬಳಕೆ ಮಾಡುವಾಗ ಕನಿಷ್ಠ 2-3 ವರ್ಷಕ್ಕೆ ಒಂದ್ಸರಿ ಆದ್ರೂ ನಾವು ಚೇಂಜ್ ಮಾಡಬೇಕಾಗತ್ತೆ. ಅಂದ್ರೆ ಬೇರೆ ರೈತರಿಂದ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಬೆಳೆ ಪರಿವರ್ತನೆ ಕೂಡ ಮಾಡಬೇಕಾಗತ್ತೆ, ಬೆಳೆದಿರೋ ಜಾಗದಲ್ಲೇ ಮತ್ತೆ ಅದೇ ಕೃಷಿಯನ್ನ ಮಾಡಬಾರ್ದು. ಬೆಳೆ ಪರಿವರ್ತನೆ ಮಾಡಿ ಬಂದಿರುವಂತ ಬೀಜಗಳನ್ನ ನಾವು 2 ವರ್ಷಕ್ಕೊಮ್ಮೆ ಆದ್ರೂ ಚೇಂಜ್ ಮಾಡಬೇಕಾಗತ್ತೆ. ಈ ಬೀಜಗಳ ಸಂಗ್ರಹ ಮಾಡುವಾಗ ಏನಾದರೂ ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾಗ್ತದೆ? ಹೌದು ಸರ್, ಮಣ್ಣು ಅದೇ ನಾನು ಹೇಳಿದೆ ಅಲ್ಲ, ಮಣ್ಣಿನಲ್ಲಿ ಬರುವಂಥ ರೋಗಗಳು ಶಿಲೀಂಧ್ರ ರೋಗಗಳ ಸಮಸ್ಯೆ ಏನಾದರೂ ಇದ್ದರೆ ಅಂಥ ಜಾಗದಲ್ಲೇ ನಾವು ಇದನ್ನು ತಗೋಬಾರ್ದು. ಮತ್ತು ನೀರು ಹೆಚ್ಚಾಗಿ ಮಳೆಗಾಲದಲ್ಲಿ ಸಸಿ ಅಂದರೆ ಬೀಜ ಉತ್ಪಾದನೆಗೆ ಯಾವ ಸಸಿಗಳು ಕೂಡ ಸೂಕ್ತ ಆಗಿರೋದಿಲ್ಲ, ಅದಕ್ಕೂ ಸೂಕ್ತ ಸಮಯ ಇರುತ್ತೆ. ಏನು ಅಕ್ಟೋಬರಿಂದ ಡಿಸೆಂಬರ್ ತನಕ ನಾಟಿ ಮಾಡಿರ್ತೀರಲ್ಲ ಅದರಲ್ಲಿ ಬೀಜ ಉತ್ಪಾದನೆಗೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಸೂಕ್ತ ಆಗಿರುತ್ತೆ. ತದನಂತರ ಡಿಸೆಂಬರಿಂದ ಮಾರ್ಚ್ವರೆಗೂ ನಾವು ಮಾಡ್ತೀವಲ್ಲ ಬೆಳೆ, ಅದರಲ್ಲಿ ಅಂದರೆ ರೋಗ ಕೀಟಗಳ ಸಮಸ್ಯೆ ಸ್ವಲ್ಪ ಕಾಯಿ ಕೊರಕ ಆಗ್ಬೋದು, ರಸ ಇರೋ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ. ಯಾಕಂದರೆ ಅವಾಗ ಸಡನ್ನಾಗಿ ಮೋಡದ ವಾತಾವರಣ ಬಂದು ಬಿಸಿಲು ಬರೋದ್ರಿಂದ ರಸ ಇರೋ ಕೀಟಗಳ ಸಮಸ್ಯೆ ಆಗ್ಬೋದು, ಶಿಲೀಂಧ್ರ ರೋಗಗಳ ಸಮಸ್ಯೆ ಜಾಸ್ತಿ ಇರ್ತದೆ. ಆ ಸಮಯದಲ್ಲಿ ಬೆಳೆದಂಥ ಬೀಜಗಳು ಸೂಕ್ತ ಆಗಿರೋದಿಲ್ಲ. ಈಗ ಅದನ್ನು ನಾವು ಬೀಜವನ್ನು ಬಿತ್ತುವಾಗ ಏನಾದರೂ ಕೂಡ ನಾವು ಹೀಗೆ ಮಾಡಬೇಕು ಅನ್ನುವಂತಹ ಕ್ರಮ ಇದೆಯಾ? ನಾವು ಭೂಮಿ ಉಳುಮೆ ಮಾಡಿ ಕನಿಷ್ಠ 2-3 ಬಾರಿ ಆದ್ರೂ ಮಣ್ಣನ್ನ ಉಳುಮೆ ಮಾಡ್ಬೇಕು. ಅಂದ್ರೆ ಇಂದಿನ ಬೆಳೆ ಇದ್ರೆ ಅದರಲ್ಲಿರುವಂತಹ ರೋಗಗಳೇನಾದ್ರೂ ಹರಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ನಾವು ಸಾಯಿಲ್ ಸೋಲರ್ ಅಂದ್ರೆ ಸೂರ್ಯರಶ್ಮಿಗೆ ಎಕ್ಸ್ಪೋಸ್ ಮಾಡ್ಬೇಕತ್ತೆ. ಮಣ್ಣನ್ನ ಎಕ್ಸ್ಪೋಸ್ ಮಾಡಿ ನಾವು ಎಲ್ಲ ಅಂದ್ರೆ ಶಿಫಾರಸು ಮಾಡಿರುವಂತ ಗೊಬ್ಬರಗಳನ್ನು ಕೊಡ್ಬೇಕಾಗತ್ತೆ. ಯಥೇಚ್ಛವಾಗಿ ಇಲ್ಲಿ ಸಾವಯವ ಗೊಬ್ಬರಗಳು ಬಳಸೋದು ತುಂಬಾ ಸೂಕ್ತ, ಆರ್ಗ್ಯಾನಿಕ್ ಗೊಬ್ಬರಗಳು. ಯಾಕಂದ್ರೆ ನಾವು ಹೆಚ್ಚಾಗಿ ಬಳಸೋದ್ರಿಂದ ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಕೂಡ ಜಾಸ್ತಿ ಆಗ್ತದೆ, ತೇವಾಂಶ ಏನು ಹಿಡಿದಿಟ್ಕೊಳ್ತದ ಶಕ್ತಿನೂ ಜಾಸ್ತಿ ಆಗ್ತದೆ, ಮತ್ತೆ ರೋಗ ನಿರೋಧಕ ಶಕ್ತಿಗಳು ಕೂಡ ಗಿಡಕ್ಕೆ ಚೆನ್ನಾಗಿ ಬರ್ತದೆ. ಶಿಲೀಂಧ್ರನಾಶಕಗಳು ಇವೆಲ್ಲ ಇವೆಲ್ಲ ಸಾವಯವ ಪದಾರ್ಥಗಳಾಗಿರೋದ್ರಿಂದ ಎರೆಹುಳ ಗೊಬ್ಬರ ಆಗ್ಬೋದು, ನಾವು ಈಟ್ ಸೊಪ್ಪು ಅಂತ ಏನು ಕರಿತೀವಿ ಅಗ್ಲಿರ್ ಸೀಡಿಯ ಸೊಪ್ಪು ಆಗಿರ್ಬೋದು. ಸೊ ಈ ತರ ಎಲ್ಲ ಬಳಸೋದ್ರಿಂದ ಗಿಡಗಳಿಗೆ ಶಕ್ತಿ ಬರ್ತದೆ. ಅದರೊಟ್ಟಿಗೆ ನಾವು ಶಿಫಾರಸು ಮಾಡಿದ ಅಂದ್ರೆ ಕೆಲವರು ರಾಸಾಯನಿಕಗಳು ಬಳಸೋದಕ್ಕೆ ಇಷ್ಟಪಡೋದಿಲ್ಲ. ಉದಾಹರಣೆಗೆ ಒಂದು ಸಸಿಗೆ ನಾವು 12-17 ಪೋಷಕಾಂಶಗಳು ಬೇಕಾಗಿರ್ತದೆ. ಸೊ ನಾವು ಈ ತರ ಜೈವಿಕ ಶಿಲೀಂಧ್ರಗಳೆಲ್ಲ ಬಳಸೋದ್ರಿಂದ ಅಟ್ಲೀಸ್ಟ್ ರೋಗ ನಿರೋಧಕ ಶಕ್ತಿ ಕೂಡ ಗಿಡಕ್ಕೆ ಸಿಗ್ತದೆ. ಈಗ ನೀವು ಹೇಳಿದ್ರಿ ಮಡಿಯಲ್ಲಿ ಸಸಿಗಳನ್ನು ತಯಾರಿಸುವಾಗ ಸುಮಾರು 20-40 ದಿವಸದಲ್ಲಿ ನೀವು ನಾಟಿ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ. ಹೌದೌದು, ನಾಟಿ ಮಾಡಲಿಕ್ಕೆ ಬರ್ತದೆ ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ ಗಿಡ ಇಷ್ಟೇ ದೊಡ್ಡದಾಗಬೇಕು, ಹೀಗೆ ಇರಬೇಕು ನಾಟಿ ಮಾಡಲಿಕ್ಕೆ? ಅದು ಬೆಳೆ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಈಗ ಏನು ಉದಾಹರಣೆಗೆ ಕಲ್ಲಂಗಡಿ ಹೇಳ್ಬೇಕಾದ್ರೆ ಒಂದು 4 ಎಲೆಗಳು ಬಂದಿರ್ತದೆ, ಒಂದು ಕಲ್ಲಂಗಡಿ 20 ದಿವಸಕ್ಕೆ ರೆಡಿ ಆಗ್ತದೆ. ಟೊಮೊಟೊ ಆದರೆ ಒಂದು ನಾವು ಅದಕ್ಕೆ ಮೊದಲಾಗಿ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ, ಏನು ಯಾಕಂದ್ರೆ 45 ದಿವಸ ನೆರಳಲ್ಲಿ ಇರೋದ್ರಿಂದ ಗೊಬ್ಬರನು ಕೊಟ್ಟಾಗ ನಮಗೆ ಅನ್ನಿಸುತ್ತೆ ಇದೊಂದು ಸ್ಟೇಜ್ ಬಂದಿರುತ್ತೆ ನಾಟಿ ಮಾಡೋದು, ಅವಾಗ ನಾವು ಅದನ್ನು ಬಳಸಬೇಕಾಗತ್ತೆ. ಮತ್ತೆ ನಾಟಿ ಮಾಡಬೇಕಾದ್ರೂ ಕೂಡ ಭೂಮಿಗೆ ನಾವು ಗೊಬ್ಬರ ಕೊಟ್ಟು ನಾಟಿ ಮಾಡಬೇಕಾಗತ್ತೆ. ಭೂಮಿ ಉಳುಮೆ ಮಾಡೋ ಅಂದ್ರೆ ಏನು ರೆಡಿ ಮಾಡಿರ್ತೀವಲ್ಲ ಸಾವಯವ ಗೊಬ್ಬರ ಕೊಡ್ತೀವಿ. ನೆಕ್ಸ್ಟ್ ನಾಟಿ ಮಾಡೋ ಸಮಯದಲ್ಲಿ ನಾವು ಶಿಫಾರಸು ಮಾಡಿರುವಂತ ಏನು ಸಾರಜನಕ ರಂಜಕ ಪೊಟ್ಯಾಶ್, ಪೂರ್ತಿ ಪ್ರಮಾಣ ರಂಜಕ ಪೊಟ್ಯಾಶನ್ನು ಮತ್ತೆ 50% ಸಾರಜನಕ ಆ ಟೈಮಲ್ಲಿ ಕೊಡಬೇಕಾಗತ್ತೆ. ಉಳಿದಿರುವಂತ ಏನೇನು 50% ಇರ್ತದಲ್ಲ ನಾಟಿ ಮಾಡಿದ ಒಂದು ತಿಂಗಳ ನಂತರ ಒಂದು 25%, ತದನಂತರ ಅಂದ್ರೆ ಬೆಳೆಗಳ ಅನುಗುಣವಾಗಿ ನಾವು ಗೊಬ್ಬರಗಳನ್ನು ಕೂಡ ಕೊಡಬೇಕಾಗುತ್ತೆ. ಈಗ ನೀವು ಪ್ರೋಟ್ರೆ ವಿಧಾನ ಅಂತ ಹೇಳಿದ್ರಿ, ಇದಕ್ಕೂ ಮತ್ತೆ ನಾವು ಈ ಏರುಮಡಿಯ ಇದು ವಿಧಾನ ಇದೆರಡಕ್ಕೂ ಏನಾದರೂ ವ್ಯತ್ಯಾಸಗಳು ಅಂದ್ರೆ ಅಡ್ವಾಂಟೇಜಸ್ ಅಂತ ಹೇಳಿ? ತುಂಬಾ ವ್ಯತ್ಯಾಸಗಳಿದೆ ಸರ್. ಸಸಿಗಳು ಉತ್ಕೃಷ್ಟವಾಗಿರ್ತದೆ, ಏನು ಸಸಿ ಮಾಡಿ ಏನು ಪ್ರೋಟ್ರೆ ವಿಧಾನದಲ್ಲಿ ಬೆಳೆದಿರ್ತೀವಲ್ಲ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಗ್ರೋತ್ ಅಂದ್ರೆ ಎಲ್ಲಾ ಬೆಳೆ ಏನು ಸಸಿಗಳು ಎಲ್ಲಾ ಸಸಿಗಳು ಯೂನಿಫಾರ್ಮಿಟಿ ಇರ್ತದೆ. ಇಲ್ಲಿ ಏರುಮಡಿಯಲ್ಲಿ ಏನಾಗ್ತದೆ ಅಂದ್ರೆ ನಾನು ಮೊದಲೇ ಹೇಳಿದೆ ಸಾಯಿಲ್ ನಾವು ಗಟ್ಟಿ ಇರೋದ್ರಿಂದ ಅಂದ್ರೆ ರೂಟ್ಗಳು ಬೇರು ಏನಾದ್ರು ಕೀಳೋ ಸಮಯದಲ್ಲಿ ಡ್ಯಾಮೇಜ್ ಆದ್ರೆ ಗ್ರೋತ್ ಯೂನಿಫಾರ್ಮಿಟಿ ಇರೋದಿಲ್ಲ. ಮತ್ತೆ ಇಲ್ಲಿ ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ ಸಸಿ ಮಾಡಿ ಯಾಕಂದ್ರೆ ಮಣ್ಣಿನಲ್ಲಿ ಹರಡುವಂತ ರೋಗಗಳು ಬರ್ತದೆ. ಮತ್ತೆ ಕೀಟಗಳೇನಾದ್ರು ಮಣ್ಣಿನಲ್ಲಿ ಮೊಟ್ಟೆ ಇದ್ರೆ ಅದು ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ ಇದರಲ್ಲಿ ಏನಂದ್ರೆ ಏರು ನಾವು ಇದು ಪ್ರೋಟ್ರೆ ವಿಧಾನದಲ್ಲಿ ಇಲ್ಲಿ ನಾವು ಯಾವುದೇ ತರ ಮಣ್ಣಿನ ಮಾಧ್ಯಮ ಯೂಸ್ ಮಾಡಿರೋದಿಲ್ಲ, ಕೋಕೋಪೀಟ್ ಆಗಿರೋದ್ರಿಂದ ಸೊ ನೀರು ಕೂಡ ಬಸಿದು ಹೋಗಿರುತ್ತೆ. ಹೆಚ್ಚು ನೀರು ಕೂಡ ಹಿಡಿದಿಟ್ಕೊಳ್ಳೋ ಶಕ್ತಿ ಕೋಕೋಪೀಟ್ಗೆ ಸಾಮರ್ಥ್ಯ ಇರೋದಿಲ್ಲ, ಹೆಚ್ಚು ಕೂಡ ಬಸಿದು ಹೋಗಿರುತ್ತೆ. ಅಲ್ಲಿ ಶಿಲೀಂಧ್ರ ರೋಗಗಳು ಕೂಡ ಯಾವುದೂ ಬರೋ ಚಾನ್ಸಸ್ ಇರೋದಿಲ್ಲ. ಮತ್ತೆ ಬೇರು ಕೂಡ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಯೂನಿಫಾರ್ಮಿಟಿ ಗ್ರೋತ್ ಪ್ರೋಟ್ರೆ ವಿಧಾನದಲ್ಲಿ ಬರ್ತದೆ. ಮತ್ತೆ ಪ್ರೋಟ್ರೇನ ನಾವು ಮರು ಕೂಡ ಬಳಕೆ ಮಾಡಬಹುದು ಸಸಿ ಉತ್ಪಾದನೆ ಮಾಡಲಿಕ್ಕೆ. ಈಗ ನೀವು ಕೋಕೋಪೀಟ್ ಅಂತ ಹೇಳಿದ್ರಿ, ಕೋಕೋಪೀಟ್ ಅನ್ನು ತಯಾರಿಸುವುದು ಹೇಗೆ? ಇದರಲ್ಲಿ ಹಾಕ್ಲಿಕ್ಕೆ ಬೇಕಾಗಿ ಅಂದ್ರೆ ತೆಂಗಿನ ಹುಡಿನ ಇದು ಏನು ತೆಂಗಿನ ಚಿಪ್ಪನ್ನು ಚೆನ್ನಾಗಿ ಒಣಗಿಸಿ ಅದನ್ನ ಚೆನ್ನಾಗಿ ಅದ ಮಾಡಿ ಮತ್ತೆ ತದನಂತರ ಪುಡಿ ಮಾಡುವಂಥದ್ದು. ಅದಕ್ಕೆ ಅದರೊಟ್ಟಿಗೆ ನಾವು ಶಿಲೀಂಧ್ರನಾಶಕಗಳು ಕೂಡ ಬಳಕೆ ಮಾಡಬೇಕಾಗುತ್ತೆ. ಬರೀ ಕೊಕ್ಕೋಪೀಟೆ ಬಳಕೆ ಮಾಡೋದ್ರಿಂದ ಅಂದರೆ ಗಿಡಕ್ಕೆ ಸೂಕ್ತ ಪೋಷಕಾಂಶಗಳು ಸಿಗೋದಿಲ್ಲ. ಅದರೊಟ್ಟಿಗೆ ಎರೆಹುಳ ಗೊಬ್ಬರ ಪ್ಲಸ್ ನಾವೇನು ಜೈವಿಕ ಶಿಲೀಂಧ್ರನಾಶಕಗಳು ಇತ್ತೀಚೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಾಗ್ಬೋದು ಎಲ್ಲ ಕಡೆ ಸಿಗ್ತಾ ಇದೆ, ಸಬ್ಸಿಡಿ ದರದಲ್ಲೇ ರೈತರಿಗೆ ಸಿಗ್ತಾ ಇದೆ. ಸೊ ಅದನ್ನು ನಾವು ಸೂಕ್ತ ಪ್ರಮಾಣದಲ್ಲಿ ಬಳಕೆ ಮಾಡೋದ್ರಿಂದ ಅನುಕೂಲ ಆಗ್ತದೆ ಸರ್. ಈಗ ಈ ಕೊಕ್ಕೋಪೀಟ್ ಮಾಡುವಾಗ ನಾವು ನೀವು ಹೇಳಿದ್ರೆ ಅದ ಹುಡಿ ಮಾಡಿ ಇದು ಮಾಡಬಹುದು ಅಂತ, ಅದನ್ನ ಹಾಗೆ ನಾರನ್ನ ಹಾಗೆ ಇಟ್ಕೊಂಡು ಬಳಸುವಂತ? ಇಲ್ಲ ಇಲ್ಲ, ಬೀಜಗಳ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಅದ ಮಾಡಿ ಪುಡಿ ಮಾಡಿದ್ರೇನೆ ಅಷ್ಟು ಬೀಜದ ಪ್ರಮಾಣ ಬರುವಂತದ್ದು. ನಾರು ಡೈರೆಕ್ಟ್ ಆಗಿ ಹಾಕಿದ್ರೆ ಅದು ಬರೋದಿಲ್ಲ, ಅದಕ್ಕೆ ಒಂದು ಸೂಕ್ತ ಕ್ರಮಗಳನ್ನು ವಹಿಸಿ ನಾವು ಅದನ್ನ ಏನು ತೆಂಗಿನ ಒಣಗಿರೋದನ್ನ ನೀರಿನಲ್ಲಿ ನೆನೆಸಿ ನಂತರ ಪುಡಿ ಮಾಡಿ ಈ ಇತ್ತೀಚೆಗೆ ಮೆಷಿನ್ಗಳೆಲ್ಲ ವೈಜ್ಞಾನಿಕ ರೀತಿಯಲ್ಲಿ ತುಂಬ ಫಾರ್ವರ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಮೊದಲಂದರೆ ತುಂಬ ಕಷ್ಟ ಆಗ್ತಿತ್ತು, ಅಷ್ಟೊಂದು ಮಷಿನರಿ ಇಲ್ಲದೆ ಇರುವಾಗ ಸಮಸ್ಯೆ ಆಗ್ತಿತ್ತು. ಈಗ ಎಲ್ಲ ಫ್ಯಾಕ್ಟ್ರಿಗಳಲ್ಲೆಲ್ಲ ಸಿಗ್ತದೆ, ಮತ್ತು 1 ಕೆಜಿಗೆ 10 ರಿಂದ 15 ರೂಪಾಯಿ ದರದಲ್ಲಿ ನಮ್ಮ ಕೋಕೋಪೀಟ್ ಸಿಗ್ತದೆ. ಮತ್ತು 5 ಕೆಜಿ ಬ್ಲಾಕ್ಗಳು ಕೂಡ ಸಿಗ್ತದೆ. ಅದನ್ನು ನಾವು ನೀರಿನಲ್ಲಿ ನೆನೆಸಿ ತದನಂತರ ಪುಡಿ ಥರ ಆದಮೇಲೆ ಟ್ರೇಗಳಿಗೆ ತುಂಬುವಂಥದ್ದು, ಸಮ ಪ್ರಮಾಣದಲ್ಲಿ ತುಂಬಿ ಬೀಜವನ್ನು ಹಾಕುವಂಥದ್ದು. ಮತ್ತು ಬೀಜ ಹಾಕಬೇಕಾದ್ರೂ ಕೂಡ ಆಳ ತುಂಬ ಆಳ ಹಾಕಬಾರ್ದು, ಇನ್ನು ಬೀಜದ ಗಾತ್ರ 2 ಪಟ್ಟಷ್ಟೇ. 1 ಸೆಂಟಿಮೀಟರ್ ಬೀಜ ಉದ್ದ ಇದೆ ಅನ್ನೋದಾದರೆ ಅದರ 2 ಪಟ್ಟಷ್ಟೇ ನಾವು ಆಳನ ಹಾಕಬೇಕಾಗತ್ತೆ ಶೀಘ್ರ ಮೊಳಕೆ ಹೊಡಿಬೇಕಾದ್ರೆ. ಮತ್ತು ಎಲ್ಲ ಬೀಜ ಹಾಕಿದ ನಂತರ 1-3 ದಿವಸ ಅದಕ್ಕೆ ಹೊದಿಕೆಯನ್ನು ಮುಚ್ಚಬೇಕಾಗತ್ತೆ, ತೇವಾಂಶ ಕಾಪಾಡಬೇಕಾಗತ್ತೆ. ನಾವು ಪ್ರೋಟ್ರೇಗಳನ್ನು ಮುಚ್ಚದೆ ಹಾಗೆ ನೆಲದ ಮೇಲೆ ಇಟ್ಟಾಗ ಏನಾಗ್ತದೆ ಅಂದರೆ ತೇವಾಂಶ ಆವಿಯಾದಾಗ ಬೀಜ ಮೊಳಕೆ ಹೊಡೆಯೋದು ಲೇಟ್ ಆಗ್ತದೆ, ಮತ್ತು ಅಷ್ಟು ಕ್ವಾಲಿಟಿ ಕೂಡ ಚೆನ್ನಾಗಿರಲ್ಲ. ಹೊದಿಕೆ ಮಾಡಿ ನಾವು ಪ್ಲಾಸ್ಟಿಕ್ ಯಾವುದಾದ್ರೂ ಪೇಪರನ್ನು ಹೊದಿಕೆ ಮಾಡಿ ತದನಂತರ ಎಲ್ಲ ಟ್ರೇಗಳೇನು ಇರ್ತದಲ್ಲ ನೆಲದ ಮೇಲೆ ಹರಡಿ ನೀರನ್ನು ಕೊಡಬೇಕಾಗುತ್ತೆ. ಅಂದರೆ ಸಿಂಪಡಣೆ ಮಾಡಬೇಕು ನೀರು ಕೂಡ ಅಷ್ಟೇ, ಹೆಚ್ಚಾಗಿ ಅವಶ್ಯಕತೆ ಇರೋದು. ಯಾಕಂದರೆ ನಾವು ಸಸಿ ಉತ್ಪಾದನೆ ಮಾಡುವಂಥದ್ದು ನೆರಳು ಪರದೆ ಅಡಿಯಲ್ಲಿ ಮಾಡುವಂಥದ್ದು, ಯಾಕಂದರೆ ಡೈರೆಕ್ಟ್ 50% ಶೇಡಲ್ಲಿ ಇಟ್ಟಿರ್ತೀವಿ ನಾವು ಟ್ರೇಸನ್ನು. ಸೊ ಅವಾಗ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇದು ಕೂಡ ಹೆಚ್ಚಾಗಿ ಪೈಪ್ಗಳಲ್ಲಿ ಬಿಡುವಂಥದ್ದು ನೀರು ಹಾಯಿಸುವಂಥದ್ದು ಸೂಕ್ತ ಆಗಿರೋದು, ಯಾಕಂದರೆ ಬೀಜ ಆರೋಗ್ಯ ಮತ್ತು ಇಲ್ಲಾಂದರೆ ಕೋಕೋಪೀಟ್ ಕೂಡ ಬಸಿದ್ದು ಹೋಗ್ತದೆ. ಸೊ ಅದರಿಂದ ಸಿಂಪಡಣೆ ಮಾಡೋದು ಸೂಕ್ತ ಆಗಿರ್ತದೆ. ಎಷ್ಟು ದಿವಸಕ್ಕೆ ಒಮ್ಮೆ ಟ್ರೇಯಲ್ಲಿ ನಾವು ತೇವಾಂಶ ನೋಡಿಕೊಂಡು ಸಿಂಪಡಣೆ ಮಾಡಬೇಕು, ಯಾಕಂದರೆ ನೆರಳಲ್ಲಿ ಇರೋದ್ರಿಂದ ದಿನಗಳು ಅವಶ್ಯಕತೆ ಇರೋದಿಲ್ಲ, ದಿನ ಬಿಟ್ಟು ದಿನ ಸಾಯಂಕಾಲ ಸಮಯದಲ್ಲಿ ಕೊಡಬೇಕಾಗತ್ತೆ. ಇದು ಎಲ್ಲ ರೀತಿಯ ಬೀಜಗಳಿಗೂ ಒಂದೇ ತರವಲ್ಲ, ಎಲ್ಲ ರೀತಿಯ ಬೀಜಗಳಿಗೂ ಸಸಿ ಉತ್ಪಾದನೆ ಒಂದೇ ಥರ ಆಗಿರ್ತದೆ, ಬಟ್ ಸಮಯ ಮಾತ್ರ ಸ್ವಲ್ಪ ಕೆಲವೊಂದು ಸಸಿಗಳಿಗೆ ಜಾಸ್ತಿ ಆಗಿರ್ತದೆ ಅಷ್ಟೇ. ಈ ಏರುಮಡಿಯಲ್ಲಿ ಮಾಡಿದ್ದಕ್ಕೂ ಅಥವಾ ಈ ಕೋಕೋಪಿಟ್ಟಲ್ಲಿ ಬಂದಂತಹ ಗಿಡಗಳಿಗೂ ಕೂಡ ಅದರಲ್ಲಿ ಈ ಏನಾದರೂ ಕೂಡ ಬೇಗ ಅಥವಾ ಅದರ ಅದು ಬೇಗ ಬೆಳೆಯುವಂಥದ್ದು ಇಂಥದ್ದೇನಾದರೂ ಉಂಟು? ಹೌದೌದು, ನಾವು ಏನು ಕೋಕೋಪೀಟ್ ಟ್ರೇ ಪ್ರೋಟ್ರೇ ವಿಧಾನದಲ್ಲಿ ನಾವು ಕೋಕೋಪೀಟ್ ಸಮೇತ ಬೇರೆ ಸಮೇತ ನಾಟಿ ಮಾಡೋದ್ರಿಂದ ಶೀಘ್ರ ಉತ್ಪಾದನೆ ಅಂದರೆ ಇಳುವರಿಗೆ ಬರ್ತದೆ, ಗ್ರೋತ್ ಕೂಡ ಚೆನ್ನಾಗಿರ್ತದೆ, ಇಳುವರಿ ಕೂಡ ಜಾಸ್ತಿನೇ ಇರ್ತದೆ. ಈಗ ಇದಕ್ಕೆ ಕೋಕೋಪೀಟಲ್ಲಿ ಮತ್ತೆ ಜಾಗ ಕೂಡ ಕಡಿಮೆ ಬೇಕಾಗ್ತದೆ. ಈ ಏರುಮಡಿ ಅಂದ್ರೆ ನಾವು ಉದಾಹರಣೆಗೆ 1 ಎಕರೆಗೆ 3,000 ಸಸಿಗಳು ಬೇಕಾಗತ್ತೆ, ಬದನೆ ಇವೆಲ್ಲ. ಸೊ ಇಲ್ಲಿ ಏರುಮಡಿ ಅಂದ್ರೆ ಜಾಗ ಕೂಡ ಬೇಕಾಗುತ್ತೆ, ನೆರಳು ಪರದೇನೆ ಬೇಕಾಗುತ್ತೆ. ಇಲ್ಲದ್ರೆ ನೆರಳು ಕೂಡ ಅಂದ್ರೆ ಟ್ರೇಗಳು ಇಡೋದಕ್ಕೆ ಕೂಡ ಜಾಗ ಕೂಡ ಕಡಿಮೆ ಬೇಕಾಗ್ತದೆ. ಸೊ ಸಮಯ ಕೂಡ ಕಡಿಮೆ ಆಗ್ತದೆ. ಒಂದು ಟ್ರೇಯಲ್ಲಿ ಎಷ್ಟು ಈ ಗಿಡಗಳನ್ನು ಬೆಳೆಸಬಹುದು ಅಂತ? ಪ್ರೋ ಟ್ರೇಯಲ್ಲಿ ಅಂದರೆ ಸಣ್ಣ ಸ್ವಲ್ಪ ಗುಣಿ ದೊಡ್ಡದು ಇರ್ತದೆ, ಅದರಲ್ಲಿ ಒಂದು 48 ಗುಣಿಗಳಿರ್ತದೆ. ತುಂಬ ಸಣ್ಣದು ಟ್ರೇ ಅಂದರೆ ಅದಾದರೆ ಒಂದು 98-99 ತನಕ ಗುಣಿಗಳು ಇರ್ತದೆ. ಇಂಥದ್ದು ನಾವು 1 ಎಕರೆಗೆ 40-50 ಟ್ರೇಗಳು ಸಾಕಾಗ್ತದೆ. ಈಗ ಇದರಲ್ಲಿ ಒಂದು ಸಲ ಬೆಳೆಸಿದ ಮೇಲೆ ಇದನ್ನು ನೇರವಾಗಿ ನಾವು ನಾಟಿ ಮಾಡ್ಬೋದಾ ಹೇಗೆ? ಹೌದು ಸರ್, ನೇರವಾಗಿ ನಾಟಿ ಮಾಡ್ಬೋದು. ಏನು ಬೇರಿನ ಸಮೇತ ಕೋಕೋಪೀಟ್ ಸಮೇತ ನಾವು ತಗೊಂಡು ನೇರವಾಗಿ ನಾಟಿ ಮಾಡ್ಬೋದು. ಈಗ ಗಿಡದಿಂದ ಈ ಗಿಡಕ್ಕಿರುವ ಅಂತರ ಇದೆಲ್ಲ ಎಲ್ಲದರಲ್ಲಿ ಒಂದೇ ತರವ ಅಂದ್ರೆ ಏನ್ ಗೊತ್ತಾ, ಈ ಸಸಿಗಳ ಬೆಳವಣಿಗೆ ಮೇಲೆ ಅಂತರನ ಡಿಸೈಡ್ ಆಗುತ್ತೆ. ಈ ಕುಂಬಳ ಜಾತಿ ಸೇರಿರುವ ತರಕಾರಿಗಳಾದ್ರೆ ನಾವು 1-2 ರಿಂದ 6 ಫೀಟ್ ಅಂದ್ರೆ ರೋ ಟು ರೋ ಏನು 2 ಫೀಟ್ ಗಿಡದಿಂದ ಗಿಡಕ್ಕೆ 2 ಫೀಟ್ ರೋ ಟು ರೋ 6 ಫೀಟ್ ಹಾಕ್ಬೇಕಾಗತ್ತೆ. ಈ ಟೊಮೆಟೊ ಬದನೆ ಬೆಂಡೆ ಎಲ್ಲ ಆದ್ರೆ 1-1.5 ಫೀಟ್ ಇಂದ 1 ಫೀಟ್ ತನಕ ನಾವು ಹಾಕೋಬೇಕಾಗುತ್ತೆ. ಈಗ ಭೂಮಿಯನ್ನು ಈಗ ನಾವು ಮೊದಲೇ ಸಿದ್ಧ ಮಾಡಿ ಇದನ್ನು ನೆಡಬೇಕಾಗ್ತದೆ. ಭೂಮಿ ಸಿದ್ಧ ಮಾಡುವ ಸಂದರ್ಭದಲ್ಲಿ ಒಂದ್ಸಲ ಗೊಬ್ಬರ ಕೊಡಬೇಕು ಅಂತ ನೀವು ಹೇಳಿದ್ರಿ, ಈಗ ಅದಕ್ಕೆ ಯಾವ ತರದ ಗೊಬ್ಬರ? ಅಂದ್ರೆ ಭೂಮಿ ನಾವು ಏನು ಸಿದ್ಧ ಮಾಡ್ತೀವಲ್ಲ ಅವಾಗ ಸಾವಯವಾಗಿ ಅಂದ್ರೆ ಅಟ್ಟಿ ಗೊಬ್ಬರ ಸಗಣಿ ಗೊಬ್ಬರನ ಕೊಡ್ಬೇಕಾಗತ್ತೆ. 1 ಎಕರೆಗೆ 10-20 ಟನ್ ಅಷ್ಟು ಶಿಫಾರಸು, ಎಲ್ಲಿ ತರಕಾರಿಗೆ ಅನುಗುಣವಾಗಿ ಶಿಫಾರಸು ಮಾಡಿದ್ದೀವಿ, ಅದನ್ನ ಕೂಡ ನಾವು ಕೊಡ್ಬೇಕಾಗತ್ತೆ. ಅದರೊಟ್ಟಿಗೆ ರಾಸಾಯನಿಕಗಳನ್ನ ಗೊಬ್ಬರಗಳು ಕೊಡ್ಬೋದಾಗುತ್ತೆ. ಬಟ್ ಕೊಡಲಿಲ್ಲ ಅನ್ನೋ ಪಕ್ಷದಲ್ಲಿ ಅಟ್ಲೀಸ್ಟ್ ನಾವು ಬೇರೆ ಥರ ಅಂದರೆ ಜೈವಿಕ ಗೊಬ್ಬರಗಳು ಶಿಲೀಂದ್ರನಾಶಕಗಳ ಅದರೊಟ್ಟಿಗೆ ಮಿಶ್ರಣ ಮಾಡಿ ಕೂಡ ಕೊಡಬೇಕಾಗತ್ತೆ. ಮತ್ತು ಈಗ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷ ಅಂದರೆ 3 ಜೀವಿಗಳ ಉಳ್ಳ ಒಂದು ಮಿಶ್ರಣವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನು ಕೂಡ ನಾವು ಮಿಶ್ರಣ ಮಾಡಿ ನಾವು ಅಟ್ಟಿ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಕೂಡ ಸೇರಿಸೋದ್ರಿಂದ ಇದರಲ್ಲಿ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಏನು ಸಾರಜನಕ ರಂಜಕಾಂಶ ಕಡಿಮೆ ಮಾಡ್ಬೋದು ಈ ಗೊಬ್ಬರ ಕೊಡೋದ್ರಿಂದ. ಮತ್ತೆ ಅದರೊಟ್ಟಿಗೆ ನಾವು ಈ ಜೀವಾಮೃತ ಇರ್ತದಲ್ಲ, ಜೀವಾಮೃತ ಬೀಜಾಮೃತ ಗಣ ಜೀವಾಮೃತ ಇವೆಲ್ಲ ಕೂಡ ಮಾಡ್ಬೋದು. ಇದಕ್ಕೆ ಎಷ್ಟು ಸಲ ಮತ್ತೆ ಗೊಬ್ಬರ ಕೊಡಬೇಕಾಗುತ್ತೆ? ನಾವು ಬೆಳೆಗೆ ಅನುಗುಣವಾಗಿ ನಾಟಿ ಮಾಡಿದ 6 ವಾರಗಳಲ್ಲಿ ಒಂದು ಅಂದ್ರೆ ಏನು ಮೇಲ್ ಗೊಬ್ಬರವಾಗಿ ಕೊಡಬೇಕಾಗುತ್ತೆ. ನಾವು ಫಸ್ಟ್ ಕೊಟ್ಟಿರುವಂತದ್ದು ಬೇಸಲ್ ಡೋಸ್ ಅಂತ ಕೊಟ್ಟಿರ್ತೀವಿ. ನೆಕ್ಸ್ಟ್ ಮೇಲ್ ಗೊಬ್ಬರ ಟಾಪ್ ಡ್ರೆಸ್ಸಿಂಗ್ ಅಂತ ಒಂದು 4-6 ವಾರದಲ್ಲಿ ಒಂದು ಸರಿ ಕೊಡಬೇಕಾಗುತ್ತೆ. ಮತ್ತೆ ಈ ಕುಂಬಳ ಜಾತಿ ಎಲ್ಲ ಆದ್ರೆ ಒಂದು 3-4 ತಿಂಗಳು ಇರ್ತದಲ್ಲ ಅಂತ ಮತ್ತೆ ಒಂದು ಸರಿ ಕೊಡೋದ್ರಿಂದ ಇಳುವರಿ ಬರಲಿಕ್ಕೆ ಸೂಕ್ತ ಆಗುತ್ತೆ. ಈ ಪೋಷಕಾಂಶ ಜೊತೆ ನೀರಿನ ನಿರ್ವಹಣೆ ಕೂಡ ಮುಖ್ಯ ಆಗುತ್ತೆ. ಹೇಗೆ? ಮತ್ತೆ ಇಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ನಾನು ಉದಾಹರಣೆಗೆ ಹೇಳಿದೆ, ಏನು ಈ ಸಾವಯವ ಗೊಬ್ಬರಗಳಲ್ಲಿ ಎಲ್ಲಾ ಪೋಷಕಾಂಶಗಳು ಇರಲಿಕ್ಕೆ ಸಾಧ್ಯವಾಗಿರುವುದಿಲ್ಲ. ಅಂತ ಸಮಯದಲ್ಲಿ ನಮ್ಗೆ ಏನಾದ್ರೂ ಕೊಡ್ಬೇಕು ಅನ್ಸೋದ್ರೆ ಅಂದ್ರೆ ಲಘು ಪೋಷಕಾಂಶಗಳನ್ನು ಕೂಡ ನಾವು ಕೊಡೋದು ಸೂಕ್ತ ಆಗಿರ್ತದೆ. ಸೊ ಇದು ಯಾವುದೇ ತರ ಅಂದ್ರೆ ಶಿಫಾರಸು ಮಾಡಿರುವಷ್ಟು ನಾವು ಬಳಸೋದ್ರಿಂದ ಮಣ್ಣಿಗೆ ಯಾವುದೇ ತರ ಹಾನಿ ಆಗೋದಿಲ್ಲ. ಹೆಚ್ಚಾಗಿ ಬಳಸಿದ್ರೆ ಅಷ್ಟೇ ತೊಂದರೆ ಆಗ್ತದೆ. ಈಗ ತರಕಾರಿ ಸ್ಪೆಷಲ್ ಅಂತ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಅಭಿವೃದ್ಧಿಪಡಿಸಿದ್ದಾರೆ. ಇದೆಲ್ಲ ಕುಂಬಳ ಜಾತಿಗಾದ್ರೆ 1 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಅದರೊಟ್ಟಿಗೆ ಸೋಪಿನ ಪುಡಿ ಮತ್ತೆ ನಿಂಬೆ ರಸ ಮಿಶ್ರಣ ಮಾಡಿ ನಾಟಿ ಮಾಡಿದ 45 ದಿನಗಳಿಗೆ ಒಂದು ಸಿಂಪಡಣೆ ಮಾಡಿ ತದನಂತರ 15 ದಿನಕ್ಕೆ ಅಂದ್ರೆ ಈ ತರ 3 ಸಿಂಪಡಣೆ ಮಾಡೋದ್ರಿಂದ ಬೆಳೆ ಅವಧಿ ಮುಂದುವರಿಸುತ್ತೆ, ಇಳುವರಿ ಕೂಡ ಚೆನ್ನಾಗಿರ್ತದೆ, ಮತ್ತೆ ಏನು ಇದು ಕ್ವಾಲಿಟಿ ಏನಿರ್ತದಲ್ಲ ಅದು ಕೂಡ ಚೆನ್ನಾಗಿರ್ತದೆ. ಮೇನ್ 15-20% ಇಳುವರಿ ಜಾಸ್ತಿ ಆಗುತ್ತೆ ಲಘು ಪೋಷಕಾಂಶಗಳ ಮಿಶ್ರಣ ಬಳಸೋದ್ರಿಂದ. ಇದು ಆಲ್ರೆಡಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಏನು ಫ್ರಂಟ್ ಲೈನ್ ಡೆಮೋನ್ಸ್ಟ್ರೇಷನ್ಸ್ ಅಂತ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂತೀವಿ KVK ಕಡೆಯಿಂದ ಕೆಲವೊಂದು ಭಾಗಗಳಲ್ಲಿ ಹಮ್ಮಿಕೊಂಡಿದೆ. ಇದು ಸಕ್ಸಸ್ ರೇಟ್ ಚೆನ್ನಾಗಿದೆ, ರೈತರು ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಶಿಫಾರಸು ಮಾಡಿರೋ ಪ್ರಮಾಣದಲ್ಲೇ ಬಳಕೆ ಮಾಡಬೇಕಾಗುತ್ತೆ. ಲಘು ಪೋಷಕಾಂಶಗಳು ಹೆಚ್ಚಾದ್ರೆ ಏನಾಗ್ತದೆ? ಲಘು ಪೋಷಕಾಂಶಗಳು ಹೆಚ್ಚಾದ್ರೆ ಟಾಕ್ಸಿಸಿಟಿ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ಐರನ್ ಅಂಶ ಅಂದ್ರೆ ಐರನ್ ಜಾಸ್ತಿ ಆದ್ರೆ ಈ ಕುಂಬಳ ಜಾತಿಗಳಲ್ಲಿ ಸುಡೋ ತರ ಆಗ್ತದೆ, ಸ್ಕಾರ್ಚಿಂಗ್ ಎಫೆಕ್ಟ್ ಅಂತ ಗಿಡ ಸುಟ್ಟಂಗ ಆಗ್ತದೆ. ಅದು ನಾವು 1 ಗ್ರಾಂ ಶಿಫಾರಸು ಮಾಡಿದ್ರೆ 5 ಗ್ರಾಂ ಬಳಸೋದ್ರಿಂದ, ಯಾಕಂದ್ರೆ ನಾವು ಅವ್ರದ್ದು ಉಪಯೋಗಗಳು ಗೊತ್ತಿರ್ತದೆ. ಸೊ ಹೆಚ್ಚಾಗಿ ಬಳಸಿದ್ರೆ ಏನಾಗುತ್ತೆ ಅಂತ ಅಷ್ಟು ಇರೋದಿಲ್ಲ. ಸೊ ಇದರಿಂದ ಸ್ಕಾರ್ಚಿಂಗ್ ಅಂದ್ರೆ ಗಿಡ ಸುಟ್ಟಂಗ ಆಗ್ತದೆ. ಬಟ್ ಇಮಿಡಿಯೇಟ್ಲಿ ನೀರು ಸಿಂಪಡಣೆ ಮಾಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಬಟ್ ಹೆಚ್ಚಾಗಿ ಬಳಸೋದು ಕೂಡ ಸೂಕ್ತ ಆಗಿರೋದಿಲ್ಲ. ಹಾಗೆ ಈಗ ಅದರಲ್ಲಿ ಕೀಟ ಮತ್ತು ರೋಗಗಳು ಕೂಡ ಈ ತರಕಾರಿಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸ್ತವೆ. ಇದರ ನಿರ್ವಹಣೆ ಹೇಗೆ? ಮುಖ್ಯವಾಗಿ ತರಕಾರಿಯಲ್ಲಿ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ, ಅದರಲ್ಲೂ ಕೂಡ ರಸ ಇರೋ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತದೆ. ಈ ವೈಟ್ ಫ್ಲೈಸ್ ಅಂತ ಕರಿತೀವಿ, ಬಿಳಿ ನೊಣಗಳಾಗ್ಬೋದು, ಫೀಟ್ಸ್ ಅಂದ್ರೆ ಒಂದು ನೊಣಗಳ ತರ ಇರ್ತದೆ ಅದು. ಮತ್ತೆ ಸಸ್ಯ ಏನು ಅಂತ ಕರಿತೀವಿ, ಈ ಅಲ್ಸಂಡೆಗಳಲ್ಲೆಲ್ಲ ತುದಿಯೆಲ್ಲ ಇರ್ತದೆ ಏನುಗಳ ತರ, ಈ ತರ ರಸ ಇರೋ ಕೀಟಗಳ ಸಮಸ್ಯೆ ಜಾಸ್ತಿ ಇರ್ತವೆ. ನಾವು ರಾಸಾಯನಿಕ ಬಳಸೋದು ಅಷ್ಟು ಸೂಕ್ತ ಆಗಿರೋದಿಲ್ಲ, ಯಾಕಂದ್ರೆ ಇಲ್ಲಿ 1 ವಾರ ಆದ್ರೂ ಕನಿಷ್ಠ ನಾವು ಕೊಯ್ಲನ್ನ ಮಾಡಬಾರ್ದು ಕಾಯಿಗಳನ್ನ. ಸೊ ಅಂತ ಸಮಯದಲ್ಲಿ ಹಿಂಡಿ ಏನು ಬೇವಿನ ಹಿಂಡಿಗಳೆಲ್ಲ ಮೊದಲೇ ಬಳಸಿರ್ತೀವಿ ಭೂಮಿಯಲ್ಲಿ. ಸೊ ಇದರಿಂದ ಕೂಡ ರೋಗ ನಿರೋಧಕ ಶಕ್ತಿ ಇರ್ತದೆ. ಅದರೊಟ್ಟಿಗೆ ಬೇವಿನ ಎಣ್ಣೆ ಆಗ್ಬೋದು, ಬೇವಿನ ಸೋಪ್ ಸಿಗ್ತದೆ ಇತ್ತೀಚಿನ ಬೇವಿನ ಸೋಪ್ ಆಗ್ಬೋದು, ಹೊಂಗೆ ಸೋಪ್ ಅನ್ನು ಅದು ಗಣ ಅಂದ್ರೆ ಸಾಲಿಡ್ ರೂಪದಲ್ಲಿ ಇರ್ತದೆ, ಅದನ್ನು 1 ಗ್ರಾಂ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಆಗ್ತದೆ. ಮತ್ತೆ ಏನ್ ಗೊತ್ತಾ, ಸಿಂಪಡಣೆ ಮಾಡ್ಬೇಕಾದ್ರೂ ಕೂಡ ಫೋರ್ಸ್ ಆಗಿ ನಾವು ಈ ಸಸ್ಯ ಏನುಗಳು ಇರ್ತದಲ್ಲ ಅದಕ್ಕೆ ಫೋರ್ಸ್ ಆಗಿ ಸಿಂಪಡಣೆ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಅದು ಜೀವಿಗಳಾಗಿರೋದ್ರಿಂದ ವಾಶ್ ಔಟ್ ಆದ್ರೆ ಸಮಸ್ಯೆ ಕಡಿಮೆ ಆಗ್ತದೆ. ಮುಖ್ಯವಾಗಿ ಅದನ್ನ ಗುರುತಿಸಿ ಏನು ತುದಿಯಲ್ಲೇ ಇರೋದ್ರಿಂದ ಸಸ್ಯ ಏನುಗಳನ್ನ ಅದನ್ನ ಕಟ್ ಮಾಡಿ ಸುಡ್ಬೇಕಾಗತ್ತೆ ಫಸ್ಟ್, ನಂತರ ಈ ಸಿಂಪಡಣೆಗಳಿಗೆ ಹೋಗ್ಬೇಕಾಗತ್ತೆ. ಮತ್ತೆ ಕೆಲವೊಂದು ಈ ಬಿಳಿ ನೋಣಕ್ಕೆಲ್ಲ ಟ್ರ್ಯಾಪ್ ಅಂತ ಹೇಳ್ತೀವಿ, ಅಂಟುಗಳನ್ನ ಹೇಳ್ತೀವಿ, ಹಳದಿ ಅಂಟಾಗ್ಬೋದು, ನೀಲಿ ಅಂಟನ್ನ ಆಗ್ಬೋದು, ಯಾಕಂದ್ರೆ ಆ ನೋಣ ಕಲರ್ಗೆ ಅಟ್ರಾಕ್ಟ್ ಆದಾಗ ಅದರಲ್ಲಿ ಅಂಟ್ ಅಂದ್ರೆ ಗ್ರೀಸ್ ತರ ಗಮ್ ಇರೋದ್ರಿಂದ ನೊಣ ಅಲ್ಲಿ ಕೂತ್ಕೊಂಡು ಸಮಸ್ಯೆ ಅಂದ್ರೆ ಸಾಯ್ತದೆ ಅವಾಗ. ಸೊ ಈ ತರ ನಾವು ಕೂಡ ಹತೋಟಿ ಮಾಡ್ಬೋದು. ಮತ್ತೆ ಇನ್ನೊಂದು ಕೆಲವೊಂದು ಈಗ ಇದೆಲ್ಲ ಇರ್ತದೆ ಕುಂಬಳ ಜಾತಿಯಲ್ಲಿ ನೊಣಗಳ ಕಾಟ ಸಮಸ್ಯೆ, ಹಣ್ಣಿನ ನೊಣ ಇರ್ತದೆ ಅದು ಮಿಡಿ ಅಂದ್ರೆ ಸಣ್ಣ ಸಣ್ಣ ಕಾಯಿಗಳೇ ಉದುರುವಂಥದ್ದು, ಒಂದು ಹಳದಿ ಕಲರ್ ಆಗಿ ಉದುರುತ್ತದೆ. ಸೊ ಇದಕ್ಕೆ ನಾವು ಟ್ರ್ಯಾಪ್ ಸಿಗ್ತದೆ, ಹಣ್ಣಿನ ಟ್ರ್ಯಾಪ್ಗಳನ್ನು ಸಿಗ್ತದೆ. ಇದು ಕೂಡ ಅಷ್ಟೇ, ಅಂದ್ರೆ 1 ಎಕರೆಗೆ ಶಿಫಾರಸು ಮಾಡಿರೋಷ್ಟು ಒಂದು 1 ಹೆಕ್ಟೇರ್ ಅಂದ್ರೆ 2.5 ಎಕರೆಗೆ 12 ಟ್ರ್ಯಾಪ್ಗಳನ್ನು ನಾವು ಬಳಸಬೇಕಾಗುತ್ತೆ. ಸ್ಟಿಕ್ಕಿ ಟ್ರ್ಯಾಪ್ ಆಗ್ಬೋದು, ಇದು ಕೂಡ ಅಷ್ಟೇ. ಇದನ್ನ ಬಳಸೋ ಸಮಯದಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಕೆಲವರು ಟ್ರ್ಯಾಪ್ಗಳು ಬಳಸಿರ್ತಾರೆ, ಅದರೊಳಗೆ ಯಾವುದೇ ತರ ಕೀಟನಾಶಕಗಳು ಹಾಕಿರೋದಿಲ್ಲ, ಇಲ್ಲ ನೀರು ಹಾಕ್ಬೇಕಾಗತ್ತೆ ಫ್ರೆಶ್ ಆಗಿ ನೀರು ಹಾಕ್ಬಿಟ್ಟು ಅದರೊಳಗೆ ಕೀಟನಾಶಕ ಅಥವಾ ಬೇವಿನ ಎಣ್ಣೆ ಆಗ್ಬೋದು ಯಾವುದೇ ಸೋಪಿನ ಪುಡಿ ಆ ಥರ ಎಲ್ಲ ಹಾಕಿ ಟ್ರ್ಯಾಪ್ ಅಳವಡಿಸಿದಾಗ ಆ ನೊಣ ಬಂದು ಅಂದರೆ ಅದು ಸ್ಮೆಲ್ ಅಟ್ರಾಕ್ಟ್ ಆಗಿ ಬಂದಾಗ ಅದು ಹೆಣ್ಣು ನೊಣ ಇದೆ ಅಂತೇಳಿ ಗಂಡು ನೊಣ ಬಂದಾಗ ಅದು ನೀರಿನಲ್ಲಿ ಬಿದ್ದಾಗ ಅದು ಸಾಯ್ತದೆ. ಕೆಲವು ಟ್ರ್ಯಾಪ್ ಹಾಕಿರ್ತಾರೆ, ಅದು ಯಾವುದೇ ಥರ ಕೀಟನಾಶಕಗಳು ಹಾಕಿರೋದಿಲ್ಲ, ಆದರೆ ಏನಾಗುತ್ತೆ ಆ ಸ್ಮೆಲ್ಗೆ ಬಂದು ಮತ್ತೆ ಆವಿ ಆಗ್ತದೆ, ಆರೋಗ್ತದೆ. ಸೊ ಮತ್ತೆ ನಾವು ಕಾಲಕಾಲಕ್ಕೆ ಇದನ್ನ ಟ್ರ್ಯಾಪ್ಗಳನ್ನು ಕೂಡ ಕ್ಲೀನ್ ಮಾಡಬೇಕಾಗತ್ತೆ. ವಾರಕ್ಕೊಂದ್ಸರಿ, ಎರಡು ಮೂರು ದಿನಕ್ಕೊಂದು ಏನಾದ್ರು ನೊಣಗಳಿದ್ದರೆ ಅದನ್ನು ಸತ್ತಿರೋ ನೊಣಗಳನ್ನ ತೆಗೆದು ಮತ್ತೆ ಫ್ರೆಶ್ ಆಗಿ ನಾವು ನೀರನ್ನು ಹಾಕಿ ಮತ್ತೆ ಯಾವುದೇ ಕೀಟನಾಶಕಗಳು ಬಳಸೋದ್ರಿಂದ ತುಂಬ ಹತೋಟಿ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಕುಂಬಳ ಜಾತಿ ಹೆಚ್ಚಾಗಿ ತರಕಾರಿಗಳು ಬೆಳೀತಾರೆ, ಹಣ್ಣಿನ ನೊಣ ಕಾಟ ಜಾಸ್ತಿ ಇರುತ್ತೆ. ಟ್ರ್ಯಾಪ್ಗಳು ಮತ್ತೆ ಈ ಬೇವಿನ ಕಷಾಯ ಇರ್ಬೋದು, ಮತ್ತೆ ಶಿಲೀಂಧ್ರ ರೋಗಗಳ ಸಮಸ್ಯೆ ಇರ್ತದೆ ಕೆಲವೊಂದುಗಳಲ್ಲಿ. ಅದಕ್ಕೆ ಶಿಲೀಂಧ್ರ ರೋಗಗಳ ಸಮಸ್ಯೆ ಇದ್ದಾಗ ಉಳಿ ಮಜ್ಜಿಗೆ ಸಿಂಪಡಣೆ ಮಾಡ್ಬೇಕಾಗತ್ತೆ. ಅದಕ್ಕೆ ಹುಳಿ ಅಂದ್ರೆ ತುಂಬಾ ಹುಳಿ ಆಗಿರ್ಬೇಕು, ಒಂದು ಕನಿಷ್ಠ 10-25 ದಿವಸ ಆದ್ರೂ ಆಗಿರ್ಬೇಕು. ಅಂತ ಮಜ್ಜಿಗೆಯನ್ನ ನಾವು ಡೈರೆಕ್ಟ್ ಆಗಿ ನೀರಿನೊಂದಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಶಿಲೀಂಧ್ರ ರೋಗಗಳ ಸಮಸ್ಯೆ ಕಡಿಮೆ ಆಗ್ತದೆ. ಅದರೊಟ್ಟಿಗೆ ಈ ಜೀವಾಮೃತ ಆಗ್ಬೋದು, ಶಿಲೀಂಧ್ರನಾಶ ಜೈವಿಕ ಟ್ರೈಕೋಡರ್ಮ ಆಗ್ಬೋದು, ಇವೆಲ್ಲ ಯಥೇಚ್ಛವಾಗಿ ಬಳಸೋದ್ರಿಂದ ಭೂಮಿಯಲ್ಲೇ ನಾವು ಏನು ಬೇಕಾಗಿರುವಂಥ ಶಿಲೀಂಧ್ರಗಳು ಬೆಳವಣಿಗೆ ಆಗಿ ಗಿಡಕ್ಕೆ ಕೂಡ ರೋಗ ನಿರೋಧಕ ಶಕ್ತಿ ಬರ್ತದೆ, ಮತ್ತು ಮಣ್ಣಿನ ಸಂರಕ್ಷಣೆ ಕೂಡ ನಾವು ಮಾಡ್ಕೋಬೋದು. ಈಗ ಮುಖ್ಯವಾಗಿ ಈ ಕೀಟಗಳನ್ನು ಮತ್ತು ರೋಗಗಳನ್ನು ನೀವು ಹೇಳಿದ್ರಿ ಹತೋಟಿ ಮಾಡಬೇಕಿದ್ರೆ ಕೀಟನಾಶಕಗಳನ್ನು ಬಳಸೋದು ಅಷ್ಟು ಸೂಕ್ತ ಅಲ್ಲ ಅಂಥೇಳಿ ಮೊದಲಾದರೆ, ಅಂದರೆ ಕೊನೆಗೆ ಆದರೆ ಅದಕ್ಕೆ ಈ ಏನು ಜೈವಿಕ ವಿಧಾನಗಳಿಂದ ಅಥವಾ ಈ ಏನು ನಮ್ಮ ಬೇವಿನ ಹಿಂಡಿ ಇರ್ಬೋದು ಈ ಥರದ ವಿಧಾನಗಳಿಂದಲೇ ಎಲ್ಲ ಕೀಟಗಳನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ? ನಾವು ಕಂಟ್ರೋಲ್ ಮಾಡ್ಬೋದು ಸರ್. ಈಗ ನಾನು ಹೇಳಿದೆ ಬೇವಿನ ಎಣ್ಣೆ, ಇದರಲ್ಲಿ ಕೂಡ ಸ್ಟ್ರೆಂತ್ ಇರ್ತದೆ, 10 PPM, 100 PPM, 1000 PPM ಎಲ್ಲ. ಸೊ ಇದನ್ನು ಪ್ರತಿ ವಾರ ಬಳಸೋದ್ರಿಂದ, ಅಂದರೆ ಸೋಪು ಅಥವಾ ಏನಾದರೂ ಸೋಪಿನ ಪುಡಿ ಅಥವಾ ಸೋಪ್ ಮಿಶ್ರಣ ಮಾಡಿ ಎಣ್ಣೆ ಬೇವಿನ ಎಣ್ಣೆಯೊಂದಿಗೆ ವಾರ ಬಳಸೋದ್ರಿಂದ ಕಡಿಮೆ ಹತೋಟಿಯನ್ನು ನಾವು ಮಾಡ್ಬೋದು. ಪ್ಲಸ್ ನಾವು ನಾಟಿ ಮಾಡಿದೊಟ್ಟಿಗೆ ಟ್ರ್ಯಾಪ್ಗಳನ್ನು ಕೂಡ ಇಡಬೇಕಾಗತ್ತೆ. ಮತ್ತು ಕೆಲವೊಂದು ಗಿಡಗಳ ಮಧ್ಯೆ ಟ್ರ್ಯಾಪ್ ಕ್ರಾಪ್ಸ್ ಅಂತ ಕರಿತೀವಿ. ಈ ಉದಾಹರಣೆಗೆ ಬದನೆ ಟೊಮೊಟೊ ಎಲ್ಲ ನಾಟಿ ಮಾಡಿದಾಗ 10 ದಿನ ಮುಂಚಿತವಾಗಿ ಚೆಂಡು ಗಿಡ ಸಸಿಯನ್ನು ನಾಟಿ ಮಾಡಬೇಕಾಗತ್ತೆ. ಸೊ ಅದರಿಂದ ಏನಾಗುತ್ತೆ, ನಾವು ಮೇನ್ ಕ್ರಾಪ್ಗೆ ಬರುವಂಥ ಕೀಟಗಳು ಚೆಂಡುವಿಗೆ ಬರ್ತದೆ, ಮತ್ತು ಆ ರೂಟಿಂದ ಕೂಡ ಒಂದು ಕೆಮಿಕಲ್ ರಿಲೀಸ್ ಮಾಡೋದ್ರಿಂದ ಅದು ಅಟ್ರ್ಯಾಕ್ಟ್ ಮಾಡಿ ನಾವು ಮೇನ್ ಕ್ರಾಪ್ಗೆ ಅದು ಸಮಸ್ಯೆ ಕಡಿಮೆ ಆಗ್ತದೆ. ಸೊ ಮತ್ತೆ ಏನು ಗೊತ್ತಾ, ಬೇವಿನ ಹಿಂಡಿ ಹೆಚ್ಚಾಗಿ ಬಳಸೋದ್ರಿಂದ ಇದು ಒಂದು ಪ್ರಮುಖ ಅಂದರೆ ಅಜಾಡಿರೆಕ್ಟಿನ್ ಅಂತ ಒಂದು ಕೆಮಿಕಲ್ ಇರ್ತದೆ. ಇದೇನಾಗುತ್ತೆ ಅಂದರೆ ಕೀಟಗಳನ್ನು ಮೊಟ್ಟೆ ಇಡುವ ಸಾಮರ್ಥ್ಯನ ಕಳ್ಕೊಳ್ತದೆ. ಯಾವಾಗ ಆ ಕೀಟ ಬೇವಿನ ಹಿಂಡಿನ ಸೇವನೆ ಮಾಡಿದಾಗ ಅದು ಮೊಟ್ಟೆ ಇಡೋ ಸಾಮರ್ಥ್ಯನೇ ಕಳ್ಕೊಳ್ತದೆ. ಆದ್ರಿಂದ ಕೂಡ ಈ ಥರ ಕೂಡ ನಾವು ಕೀಟಗಳ ಪಾಪ್ಯುಲೇಷನ್ ಕೂಡ ಕಂಟ್ರೋಲ್ ಮಾಡ್ಬೋದು. ತರಕಾರಿ ಕೊಯ್ಲಿಗೆ ಬರುವಾಗ ಆ ಸಂದರ್ಭದಲ್ಲಿ ಏನಾದರೂ ಕೂಡ ವಿಶೇಷ ಗಮನವನ್ನು ಹರಿಸಬೇಕಾಗ್ತದೆ? ಹೌದು, ಕೆಲವೊಂದು ತರಕಾರಿಗಳಂದರೆ ಈಗ ಬೆಂಡೆ ಅಂದರೆ ಒಂದು ದಿನ ಬಿಟ್ಟು ದಿನ ಕೊಯ್ಲು ಮಾಡಬೇಕಾಗುತ್ತೆ. ಒಂದು ದಿನ ಬಿಟ್ಟರೆ ಫೈಬರ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ, ಅದು ಸೂಕ್ತ ಆಗಿರೋದಿಲ್ಲ. ಮತ್ತು ಅಲಸಂದೆ ಕೂಡ ನೀವು ನೋಡಿರ್ಬೋದು, ಪ್ರತಿ ವಾರದಲ್ಲಿ 3 ಸರಿ ಆದರೂ ಕೊಯ್ಲು ಮಾಡಬೇಕು. ಒಂದು ದಿನ ಬಿಟ್ಟಲ್ಲಿ ಕೂಡ ಅದು ಅಂದರೆ ಯೋಗ್ಯ ಆಗಿರೋದಿಲ್ಲ ಸೇವನೆಗೆ. ಸೊ ಅದು ಬೀಜ ಫೈಬರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಮತ್ತು ಕೆಲವೊಂದು ಈಗ ತರಕಾರಿಗಳು ಫೈಬರ್ ಜಾಸ್ತಿ ಆದಾಗ ಹೆಚ್ಚಾಗಿ ಪ್ರಿಫರ್ ಮಾಡೋದಿಲ್ಲ. ಈಗ ಕುಂಬಳ ಜಾತಿಯಲ್ಲೂ ಹೀರೆಕಾಯಿ ಆಗಿರ್ಬೋದು, ಸೋರೆಕಾಯಿ ಆಗಿರ್ಬೋದು. ಸೊ ಇಂಥದ್ದೆಲ್ಲ ನಾವು ಕಾಲಕ್ಕೆ ಅನುಗುಣವಾಗಿ ನೋಡಿಕೊಂಡು ಕೊಯ್ಲನ್ನು ಕೂಡ ಮಾಡಬೇಕಾಗತ್ತೆ. ಮತ್ತು ನಾಟಿ ಕೊಯ್ಲು ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಗೊತ್ತಿರ್ತದಲ್ಲ ಬಿಸಿಲಲ್ಲೆಲ್ಲ ಇಡಬಾರ್ದು, ಅದು ಕ್ಲೀನಾಗಿ ಪ್ಯಾಕಿಂಗ್ ಮಾಡಿ ಕೊಡಬೇಕಾಗತ್ತೆ. ಈ ವೈಜ್ಞಾನಿಕವಾಗಿ ನಾವು ಒಂದು ತರಕಾರಿಯನ್ನು ಬೆಳೆಸುವುದು ಮತ್ತು ಒಂದು ಸಾಮಾನ್ಯವಾಗಿ ತರಕಾರಿಯನ್ನು ಬೆಳೆಸುವುದರಿಂದ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸಗಳೇನು? ವೈಜ್ಞಾನಿಕ ರೀತಿಯಲ್ಲಿ ಅಂದರೆ ನಾವು ಅಂತರ ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಶಿಫಾರಸು ಮಾಡಿರೋ ಅಂತರನ ಬೆಳೆಸ್ತೀವಿ. ಬಟ್ ಸಾಮಾನ್ಯವಾಗಿ ಒಂದು ಅಂತರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಆಗುತ್ತೆ ಗಿಡಗಳಿಗೆ, ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಆದಾಗ ಬೆಳವಣಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಇಳುವರಿ ಕಡಿಮೆ ಬರುತ್ತೆ. ಈಗ 1/2 ಫೀಟ್ಗೊಂದು ಬೆಂಡಿ ಗಿಡ ಹಾಕೋದಕ್ಕೂ 1.5 ಫೀಟ್ಗೊಂದು ಬೆಂಡಿ ಗಿಡ ಅದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಈಲ್ಡ್ ತುಂಬ ರೂಟ್ಸ್ ಕಾಂಪಿಟೇಷನ್ ಆದಾಗ ಬೆಳವಣಿಗೆ ಅಷ್ಟು ಚೆನ್ನಾಗಾಗೋದಿಲ್ಲ. ಮತ್ತು ಶಿಫಾರಸು ಮಾಡಿರೋಷ್ಟು ಪ್ರಮಾಣಗಳ ಪೋಷಕಾಂಶಗಳನ್ನು ಕೊಡ್ತೀವಿ. ಸೊ ವೈಜ್ಞಾನಿಕ ರೀತಿಯಲ್ಲಿ ನಾವು ಹೇಳೋದಾದರೆ 16 ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. 3 ಮೇಜರ್ ಪೋಷಕಾಂಶಗಳು 3 ವಾತಾವರಣದ ಸಿಗುವಂಥದ್ದು, ಇನ್ನು ಉಳಿದಿರುವಂಥ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಕೊಡಬೇಕಾಗತ್ತೆ. ನಾವು ಅಟ್ಟಿ ಗೊಬ್ಬರ ಜೊತೆ ಕೆಲವೊಂದು ಈ ಎರೆಹುಳ ಗೊಬ್ಬರ ಆಗ್ಬೋದು, ಜೀವಾಮೃತ ಆಗ್ಬೋದು, ಈ ಏಮ್ಸ್ ಇದೆಲ್ಲ ಬಳಸೋದ್ರಿಂದ ಕೂಡ ಇಳುವರಿ ಜಾಸ್ತಿ ಆಗ್ತದೆ. ಬಟ್ ಬರೀ ಸಗಣಿ ಗೊಬ್ಬರ ಸಗಣಿ ನೀರೇ ಕೊಟ್ಟು ತರಕಾರಿ ಬೆಳಿತೀವಿ ಅಂದರೂ ಕೂಡ ಅಷ್ಟು ಇಳುವರಿ ಚೆನ್ನಾಗಿ ಬರೋದಿಲ್ಲ. ಒಳ್ಳೆಯದು ಮೇಡಮ್, ಈ ವೈಜ್ಞಾನಿಕ ತರಕಾರಿ ಬೇಸಾಯ ಕ್ರಮ ಇದರ ಒಂದು ಪ್ರಾಮುಖ್ಯತೆಯ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್.

ದಯವಿಟ್ಟು